ಮಗವೊಟ್ಟು ಮದುವೆಗೆ ನರೆದಾನು ಲಪ್ಪಲೆ ಕೇಳೋ ಮಾಡೋಬೇಕು ಮಗನ ಮದೋಳಿಯೋ ಮಗವೊಟ್ಟು ಮದುವೆಗೆ ನರೆದಾನು ಲಪ್ಪಲೆ ಕೇಳೋ ಮಾಡೋಬೇಕು ಮಗನ ಮದೋಳಿಯೋ ಮದುವೆ ಮಾಡೋಕೆ ಅಗೆಲೆ ಮಾಡಲು ಲಪ್ಪ ಗುಡಿಯಲೆ ಚೋತಲ ಬಳ ಯಾಗೆರೆ ಮಾಡಲು ಲಪ್ಪ ಕುಡಿಯಲು ಚೂಚಲ ಬಳಗಾವೋ ಗುಡಿಯ ಚುತ್ತಲ ಬಳಗಾವೋ ಲಪ್ಪಲೆ ಕೇಳೋ ಯಾಗೆ ಮಾಡೆ ಮದುವೆ ಮಾಡಬೇಕೋ ಗುಡೆ ಚುತೆ ಬಳಗಾದಾರ ಗೋಟಾಡಕೆ ತಂದೆಲ್ಲರಿಗೋ ಮಾಡೋಬೇಕು ಮಗನ ಮದೋವಿಯೋ ಗುಡೆ ಚುತೆ ಬಳಗಾದಾರ ಗೋಟಾಡಕೆ ತಂದೆಲ್ಲರಿಗೋ ಮಾಡೋಬೇಕು ಮಗನ ಮದೋವಿಯೋ ಮಾಡೋಬೇಕು ಮಗನ ಮದುವೆ ಲಪ್ಪಲೆ ಕೇಳೋ ನೋಡೋಬೇಕು ಮಗನ ಲರೋತಿಯೋ ಮಾಡೋಬೇಕು ಮಗನ ಮದುವೆ ಲಪ್ಪಲೆ ಕೇಳೋ ನೋಡೋಬೇಕು ಮಗನ ಲರೋತಿಯೋ ಒಂದೇ ಮಾನಡಕೆ ತಡದಾನು ನಿನ್ನಲೆ ಲಪ್ಪ ಒಂದೆಲೆ ಕಟ್ಟೆಲೆ ತಡೆದಾನೋ ಮಾನಡಿಕೆ ತಡ್ದಾನು ನಿನ್ನಲೆಲಪ್ಪ ಒಂದೆಲೆ ಕಟ್ಟೆಲೆ ತಡೆದಾನೋ ಒಂದೇ ಕಟ್ಟೆಲೆ ತಡ್ದಾನು ನಿನ್ನಲೆಲಪ್ಪ ಗುಡಿಯಲೆ ಚೋತೆಲ್ಲ ನಡೆದಾನೋ ಒಂದೇ ಕಟ್ಟೆಲೆ ತಡ್ದಾನು ನಿನ್ನಲೆಲಪ್ಪ ಗುಡಿಯಲೆ ಚೋತೆಲ್ಲ ನಡೀದಾನೋ ಗುಡಿಯ ಚುತ್ತೆಲ್ಲ ನಡೆದಾನು ನಿನ್ನಲೆಲಪ್ಪ ಬಂದು ಬಳಗ ಕೇಳೆ ಕೊಡೋವಾನೋ ಗುಡಿಯ ಚುತ್ತೆಲ್ಲ ನಡೆದಾನು ನಿನ್ನಲೆಲಪ್ಪ ಬಂದು ಬಳಗ ಕೇಳೆ ಕೊಡೋವಾನೋ ಬಂದು ಬಳಗ ಕೇಳೆ ಕೊಡವಾನು ನಿನ್ನಲೆಲಪ್ಪ ಕೂಡು ಕೊಟ್ಟ ಮಾಕಿಳೆ ಕೊಡೋವಾನೋ ಕೊಡುವಾನು ನಿನ್ನಲೆಲಪ್ಪ ಬಂದು ಬಳಗಕ್ಕೆ ಇಳೇ ಕೊಡೋವಾನೋ ಕೊಡು ಕುಟಂ ಕೇಳೇ ಕೊಡುವಾನು ನಿನ್ನಲೆಲಪ್ಪ ನಾಳೆಗೆ ನಮ್ಮ ಮನೆಯ ಮದೋವಿಯೋ ಕೊಡುವಾನು ನಿನ್ನಲೆಲಪ್ಪ ನಾಳೆಗೆ ನಮ್ಮ ಮನೆಯ ಮದೋವಿಯೋ ಒತ್ತಾರರೆ ಮೊನ್ನೆ ಎದ್ದಾನು ನಮ್ಮಲೆ ತಮ್ಮ ಲಣ್ಣಾಡೋಕೆ ಕೊನೆಯ ತಡೆದಾನೋ ಮುನಿ ಯದ್ದಾನು ನಮ್ಮಲೆ ತಮ್ಮ ಲಣ್ಣಾಡೋಕೆ ಕೊನೆಯ ತಡೆದಾನೋ ಲಣ್ಣಾಡೋಕೆ ಕೊನೆಯ ತಡೆದಾನು ನಮ್ಮಲೆ ತಮ್ಮ ಒಂದೆಲೆ ಕಟ್ಟೆಲೆಯ ತಡೆದಾನೋ ಕೊನೆಯ ತಡೆದಾನು ನಮ್ಮಲೆ ತಮ್ಮ ಒಂದೆಲೆ ಕಟ್ಟೆಲೆಯ ತಡೆದಾನೋ ಒಂದೇ ಕಟ್ಟೆಲೆಯ ತಡೆದಾನು ನಮ್ಮಲೆ ತಮ್ಮ ಲಕ್ಕನೂರ ಮನೆಗೆ ನಡೆದಾನೋ ಒಂದೇ ಕಟ್ಟೆಲೆಯ ತಡೆದಾನು ನಮ್ಮಲೆ ತಮ್ಮ ಲಕ್ಕನೂರ ಮನೆಗೆ ನಡೆದಾನೋ ಲಕ್ಕನೂರು ಮನೆಗೆ ನಡೆದಾನು ನಮ್ಮಲೆ ತಮ್ಮ ಲಕ್ಕನೂರ ಮನೆಯಲ್ಲ ಕುಳೋತಾನೋ ಲಕ್ಕನೂರು ಮನೆಗೆ ನಡೆದಾನು ನಮ್ಮಲೆ ತಮ್ಮ ಲಕ್ಕನ ಮನೆಯಲ್ಲೇ ಕುಳೋವಾನೋ ಕೇಳಲೆ ಕೇಳೆ ಲಕ್ಕಲೆ ನೀ ನೆಲೆ ಕೇಳೆ ನಮ್ಮಲೆ ಬವಾಯಲ್ಲಿ ಗೋಗೆ ನೆಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಮ್ಮ ಬವಾಯಲ್ಲಿ ಗೋಗಿನೆಲೆ ನಿಮ್ಮಲೆ ಬಾವಾ ಇಲ್ಲೆ ಎಲ್ಲೋ ಇಲ್ಲವೋ ಗದ್ದಲೆ ಒಲ ಕಾಗೆ ಹೋಗಿರೇಲೋ ಇಲ್ಲೆ ಎಲ್ಲೋ ಇಲ್ಲವೋ ಗದ್ದಲೆ ಒಲ ಮನೆಗೆ ಹೋಗಿರೇಲೋ ಲಟ್ಟಂಬು ಮಾತಾ ಎಳವಾಳೋ ನಿನ್ನಲೆ ಲಂಕ ಉಳ್ಳಾಡೋಕೆ ಕೊನೆಯ ಕೊಡೋವಾಳೋ ಮಾತಾಳನು ನಿನ್ನಲೆ ಬಾಬಾಕೆ ಕೊನೆಯ ಕೊಡೋವಾನೋ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಾಳೆಕೆ ನಮ್ಮ ಮನೆಯಾಲ ಮದೋವೇಯೋ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಾಳೆಕೆ ನಮ್ಮ ಮನೆಯಾಲ ಮದೋವೇಯೋ ನಾಳೆಕೆ ನಮ್ಮ ಮನೆಯಾಲ ಮದುವೆ ಲಕ್ಕಲೆ ಕೇಳೆ ನೀನಾರೋ ಕಳ ಚಕೆ ಬರಬೇಕು ನಾಳೆಕೆ ನಮ್ಮ ಮನೆಯಾಲ ಮದುವೆ ಕಳಲೆ ಕೇಳೆ ನೀನಾದ್ರೆ ಕಳ ಚಕೆ ಬರಬೇಕು ಮದುವೆಗೆ ಬರವಾಕೆ ಯಾಂಗೆಲೆ ಮಾಡಲೋ ತಮ್ಮ ಕರವಾಲೆ ಬಿಡೋವರೆ